ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಆಕಾಶವಾಣಿ ಹಾಸನ, ಈಗ ಸಮಯ ಸರಿಯಾಗಿ 6:50:27. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಸರಣಿ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆ ಕೊಯ್ಲು ಹಾಗೂ ಕೊಯ್ಲೋತ್ತರ ನಿರ್ವಹಣೆ, ಈ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಸ್ಕೆ ನಟರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಕೊಯ್ಲು ಮತ್ತು ಕೊಯ್ಲೋತ್ತರ ನಿರ್ವಹಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಆಲೂಗೆಡ್ಡೆ ಬಿತ್ತನೆ ಬಹುತೇಕ ಎಲ್ಲ ಕಡೆಯೂ ಕೂಡ ಆಗಿದೆ. ಈಗೆಲ್ಲ ಕೆಲವು ಮಧ್ಯ ವಯಸ್ಸಿನಲ್ಲಿ ಇರತಕ್ಕಂಥದ್ದು, ಇನ್ನು ಕೆಲವೇ ದಿವಸಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಆ ಕಾರಣಕ್ಕಾಗಿ ಈ ಕೊಯ್ಲನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಕೊಯ್ಲು ಮಾಡಿದ ನಂತರ ಆಲೂಗಡ್ಡೆಯನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಇದರ ಜೊತೆಗೆ ಕೊಯ್ಲು ಮಾಡಿದ ನಂತರ ಕೆಲವೊಂದು ಶಾರೀರಿಕ ನ್ಯೂನತೆಗಳು ಈ ಆಲೂಗಡ್ಡೆ ಬೆಳೆಯಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವೆಲ್ಲ ಶಾರೀರಿಕ ನ್ಯೂನತೆಗಳು ಕಾಣಿಸ್ಕೊಳ್ಳುತ್ತೆ, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಲಿಸಿಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನ ಸಮೀಪ ಇರತಕ್ಕಂಥ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಕೆ ನಟರಾಜ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆ ಆಲೂಗೆಡ್ಡೆ ಬೆಳೀತಕ್ಕಂತಹ ಒಂದು ಪ್ರಮುಖವಾದಂತಹ ಜಿಲ್ಲೆಯಾಗಿತ್ತು. ಈಗಲೂ ಒಂದಷ್ಟು ಇಲ್ಲಿ ಬಿತ್ತನೆ ಅನ್ನುವಂಥದ್ದು ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಸ್ತುತ ನಮ್ಮ ಹಾಸನ ಜಿಲ್ಲೆಯ ಆಲೂಗೆಡ್ಡೆಯ ಪರಿಸ್ಥಿತಿ ಹೇಗಿದೆ ಸರ್? ಸರ್, ಈ ವರ್ಷ ಉತ್ತಮ ಮಳೆಯಾಗಿದೆ. ಮೇ ತಿಂಗಳ 2ನೇ ವಾರದಿಂದನೂ ಉತ್ತಮ ಮಳೆಯಾಗಿದೆ. ಮತ್ತೆ ಉತ್ತಮ ಮಳೆ ಮತ್ತೆ ಅತಿ ಹೆಚ್ಚು ಮಳೆನೂ ಸಹ ಆಗಿದೆ. ಉಷ್ಣಾಂಶ ಸಾಕಷ್ಟು ಬಿಲ್ಡಪ್ ಆಗಿಲ್ಲ. ಕೆಲವೊಂದು ನಾವು ಉಪಯೋಗನೂ ಇದೆ, ಅನುಪಯೋಗ ಸಂಗತಿ ಕೂಡ. ಯಾಕೆ ಅಂದ್ರೆ ಜುಲೈ ತಿಂಗಳು ಸಂಪೂರ್ಣ ಮಳೆ ತುಂಬಾ ಇತ್ತು, ಮೋಡ ಕವಿದ ವಾತಾವರಣ ಇತ್ತು. ಇದರಿಂದ ಏನಾಗಿದೆ, ಕೊನೆ ಅಂಗಮಾರಿ ಅಂತ ಏನ್ ರೋಗ ಹೇಳ್ತೀವಿ, ಈ ರೋಗ 5%ಗಿಂತ ಕಡಿಮೆ ಇದೆ. ಈ ವರ್ಷ ಯಾವುದೇ ನಮ್ಮ ಆಲೂಗೆಡ್ಡೆ ಹೊಲಗಳಲ್ಲಿ ಕೊನೆ ಅಂಗಮಾರಿ ಬಾಧೆ ಕಂಡು ಬಂದಿಲ್ಲ. ಮತ್ತಿದ್ರು ಸಹ ಅದು 5%ಗಿಂತ ಜಾಸ್ತಿ ಇಲ್ಲ. ಮತ್ತೆ ಇನ್ನೊಂದು ತೊಂದರೆ ಏನಪ್ಪಾ ಅಂತಂದ್ರೆ, ಈ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಈ ಗೆಡ್ಡೆ ಬೆಳವಣಿಗೆ ಉತ್ತಮವಾಗಿಲ್ಲ, ಅಷ್ಟೊಂದು ಉತ್ತಮವಾಗಿಲ್ಲ. ಮತ್ತೆ ಆಮೇಲೆ ಈ ನೀರಿನ ಅಂಶ ಯಾವಾಗ್ಲೂ ಹೊಲದಲ್ಲಿ ಇರೋದ್ರಿಂದ ನಾವು ಲೆಂಟಿಸೆಲ್ಸ್ ಅಂತ ಹೇಳ್ತೀವಿ, ಚಿಬ್ಬು ಅಂತ ರೀತಿ ಲೆಂಟಿ ಸೆಲ್ಸ್ ಬೆಳ್ಕೊಳತ್ತೆ. ಅದೊಂಥರ ಮಚ್ಚೆ ಮಚ್ಚೆ ತರ ಇರುತ್ತೆ. ನಾವು ಸಾಮಾನ್ಯವಾಗಿ ಆಲೂಗಡ್ಡೆನ ನೋಡ್ತೀವಿ ಸಪೂರವಾಗಿರುತ್ತೆ, ಆದ್ರೆ ಈಗ ಈ ಉಷ್ಣಾಂಶ ಕಡಿಮೆ ಆಗಿ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಅದ್ರ ಮೇಲ್ಗಡೆ ಮಚ್ಚೆಗಳು ಕಾಣ್ತಾ ಬರುತ್ತೆ. ಇದರಿಂದ ಏನು ತೊಂದರೆ ಇಲ್ಲ, ಆದ್ರೆ ಕನ್ಸ್ಯೂಮರ್ ಪ್ರಿಫರೆನ್ಸ್ ಮಾತ್ರ ಇದಾಗುತ್ತೆ ಅಷ್ಟೇ ಹೊರತು, ಬಟ್ ಆದ್ರೆ ಒಳಗಿನ ಗುಣಮಟ್ಟ ಯಾವುದೇ ತೊಂದರೆ ಇರೋದಿಲ್ಲ. ಮತ್ತೆ ಮುಂದುವರೆದು ಜೂನ್ ತಿಂಗಳ ಮೊದಲನೇ ವಾರ, ಎರಡನೇ ವಾರ, ಮೂರನೇ ವಾರ, ನಾಲ್ಕನೇ ವಾರದವರೆಗೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ ನಾಟಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಈ ಪೆಪ್ಸಿ ತಳಿಗಳು ಅಂತ ಹೇಳ್ತೀವಿ, ಅಥವಾ ಚಿಪ್ಸ್ ಉತ್ಪಾದನೆ ಮಾಡುವಂಥ ತಳಿಗಳು, ಅವು ಅಲ್ಪವಾದಿ ಬೆಳೆಗಳು, ಅಂದರೆ 60 ದಿವಸಕ್ಕೆ ಅದರ ಇಳುವರಿ ಸ್ಟಾರ್ಟ್ ಆಗುತ್ತೆ. ಈ ತಳಿಯ ಕೊಟಾವು ಈಗಾಗಲೇ ನಡೀತಾ ಇದೆ, ಆದರೆ ಜ್ಯೋತಿ ಮತ್ತು ಹಿಮಾಲಯನಿ ತಳಿಯ ಉತ್ಪಾದನೆ ಅದು 90 ದಿವಸ ಬೇಕು ಅದರ ಉತ್ಪಾದನೆಗೆ. ಅದು ಇನ್ನು ಕೊಯ್ಲುಗೆ ಬರೋಕ್ಕಿದೆ, ಈ ಒಂದು ವಾರದಲ್ಲಿ ಮುಂದಿನ ವಾರದಲ್ಲಿ ಕೊಯ್ಲು ಶುರುವಾಗುತ್ತೆ. ಇದು ಪ್ರಸ್ತುತ ಪರಿಸ್ಥಿತಿ. ಆಲೂಗಡ್ಡೆ ಕೊಯ್ಲು ಯಾವಾಗ ಮಾಡಬೇಕು ಅಂತ ಸರ್? ನಾನು ಈಗಾಗಲೇ ಹೇಳಿದೆ, ಆಲೂಗಡ್ಡೆನಲ್ಲಿ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಬೆಳೆಗಳಿದ್ದಾವೆ. ಅಂದರೆ ಸುಮಾರು 60 ದಿವಸದಿಂದ 125 ದಿವಸಗಳವರೆಗೂ ಆಲೂಗಡ್ಡೆಯನ್ನ ಕಟಾವು ಮಾಡೋದಕ್ಕೆ ಸಿದ್ಧವಾಗುವ ತಳಿಗಳಿದ್ದಾವೆ. ನಾನು ಈಗಾಗಲೇ ಹೇಳಿದೆ, ಚಿಪ್ಸ್ಗೆ ಬಳಸುವಂಥ ತಳಿಗಳು, ಪೆಪ್ಸಿ ತಳಿಗಳು ಅಂತ ಹೇಳ್ತಾರೆ ಸಾಮಾನ್ಯವಾಗಿ, ಈ ಎಲ್ಲ ತಳಿಗಳು 60 ದಿವಸಕ್ಕೆ ಕಟಾವಿಗೆ ಬರ್ತವೆ. ಅದೇ ರೀತಿ ನಮ್ಮ ಜ್ಯೋತಿ ಮತ್ತು ಹಿಮಾಲಯನ್ ತಳಿಗಳು 90 ದಿವಸಕ್ಕೆ ಬರ್ತವೆ. ಇನ್ನು ಕೆಲವು ತಳಿಗಳಿದ್ದಾವೆ ದೀರ್ಘಾವಧಿ ತಳಿಗಳು, ಅದನ್ನ ಸಾಮಾನ್ಯವಾಗಿ ನಮ್ಮ ರೈತರು ಇಲ್ಲಿ ಯಾರು ಬೆಳೆಯೋದಿಲ್ಲ, ಆದ್ರೆ ಅವು 125 ದಿನದವರೆಗೂ ತಗೊಳ್ತವೆ. ಈ ದಿನಗಳಿಗನುಸಾರವಾಗಿ ಅಥವಾ ನಮ್ಮ ತಳಿಗಳಿಗನುಸಾರವಾಗಿ ಕೊಯ್ಲನ್ನ ನಿರ್ಧರಿಸಬೇಕು. ನಾವು ಕೊಯ್ಲನ್ನ ನಿರ್ಧರಿಸಬೇಕು. ಮೊದಲು ತೇವ ಇರೋ ರೀತಿ ಕಾಪಾಡಬೇಕು. ಕೊಯ್ಲಿಗಿಂತ ಮುಂಚೆ ನಾವು ನಮ್ಮ ಆಲೂಗಡ್ಡೆ ಕ್ಷೇತ್ರದಲ್ಲಿ ತೇವಾಂಶ ಇರೋ ರೀತಿ ಕಾಪಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಗಟ್ಟಿಯಾದಾಗ ಬಿರುಕು ಬಿಡುವಂತ ಸಾಧ್ಯತೆ ಇರುತ್ತೆ, ಅಥವಾ ಕೊಯ್ಲು ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆಗದು ಅದನ್ನು ತೆಗಿತಾರೆ. ಅಥವಾ ಎತ್ತಿನ ಮುಖಾಂತರ ಕುಂಟೆ ಹೊಡೆದು ಸಹ, 2 ಸಾಲ ಮಧ್ಯೆ ಕುಂಟೆ ಹೊಡೆದು ಸಹ ನಾವು ಕಟಾವನ್ನ ಮಾಡ್ತೀವಿ. ಈ ಕಟಾವು ಮಾಡೋದಕ್ಕಿಂತ ಮುಂಚೆ 90 ದಿವಸ ತಳಿಯಿದ್ದಾಗ ಸುಮಾರು 75 ದಿವಸ ನಂತರ, ಅಂದ್ರೆ 15 ದಿವಸ ಕಟಾವಿಗಿಂತ ಮುಂಚೆ, ನಾವು ಎಲೆ ಭಾಗವನ್ನ ಭೂಮಿಯಿಂದ ಮೇಲಿರತಕ್ಕಂಥ ಗಿಡದ ಭಾಗಗಳನ್ನ ಕಟ್ ಮಾಡಬೇಕು. ಅಥವಾ ಸಾಮಾನ್ಯವಾಗಿ ಅವು ಹಳದಿಯಾಗಿ ಕಪ್ಪಾಗ್ತವೆ, ಒಣಗ್ತವೆ 90 ದಿವಸದೊಳಗಡೆ. ಆದರೆ ವಾತಾವರಣದ ವೈಪರೀತ್ಯಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುವಂಥ ಸಂದರ್ಭ ಇರುತ್ತೆ. ನಾವು ನಮ್ಮ ಕೇಂದ್ರದ ವತಿಯಿಂದ, ಸಂಶೋಧನಾ ಕೇಂದ್ರದ ವತಿಯಿಂದ ನಾವೇನು ಶಿಫಾರಸು ಮಾಡ್ತೀವಿ ಅಂತಂದರೆ, 90 ದಿವಸ ಕಟಾವಿಗೆ ಬರತಕ್ಕಂಥ ಆಲೂಗಡ್ಡೆ ತಳಿನ 75 ದಿವಸ ನಂತರ ನಾವು ಕಟಾವು ಮಾಡ್ತೀವಿ. ಯಾಕೆ ಕಟಾವು ಮಾಡಬೇಕು? ರೈತರು ಕೇಳ್ತಾರೆ, ಇಲ್ಲ ಅದಕ್ಕೆ ಹೆಚ್ಚಿನ ಲೇಬರ್ ಬೇಕಾಗ್ತಾರೆ ಕಟ್ ಮಾಡೋದಕ್ಕೆ. ಆದರೆ ಕಟ್ ಮಾಡಿದಾಗ ಏನಾಗುತ್ತೆ, ಗಡ್ಡೆ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ. ಆ ಕೊನೆ 15 ದಿವಸ ಏನು ಅಂತ ಇರುತ್ತೆ, ಈ ಹಂತದಲ್ಲಿ ಎಲ್ಲ ಯಾವುದೇ ಪೋಷಕಾಂಶ ಬಳಸ್ಕೊಳ್ಳೋದಿಲ್ಲ. ಏನು ಬೇರ್ನಲ್ಲಿ ಪೋಷಕಾಂಶ ಇರುತ್ತೆ ಅದೆಲ್ಲ ಗಡ್ಡೆಗಳ ಉತ್ಪಾದನೆಗೆ ಹೋಗುತ್ತೆ. ಮತ್ತೆ ನಾವು ಕ್ಯೂರಿಂಗ್ ಅಂತ ಹೇಳ್ತೀವಿ, ಹದಗೊಳಿಸೋದು, ನೈಸರ್ಗಿಕವಾಗಿ ಗಿಡನೇ ತಾನೇ ಹದಗೊಳಿಸ್ಕೊಳ್ತಾ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಕಟಾವು ಮಾಡೋದಕ್ಕಿಂತ 15 ದಿವಸ ಮುಂಚೆ ರೈತರು ತಮ್ಮ ಆಲೂಗಡ್ಡೆ ಭೂಮಿ ಮೇಲೆ ಇರತಕ್ಕಂಥ ಎಲೆ ಭಾಗವನ್ನ ಕಟಾವು ಮಾಡಬೇಕು ಅಂತೇಳಿ ನಾವು ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಉತ್ತಮವಾದ ಗಡ್ಡೆ ಬೆಳವಣಿಗೆಯನ್ನ ನಾವು ನೋಡಬಹುದು. ಮತ್ತೆ ಆಮೇಲೆ ಸ್ವಲ್ಪ ತೇವಾಂಶ ನಾವು ಕಾಪಾಡೋದ್ರಿಂದ ಏನಾಗುತ್ತೆ, ಮಣ್ಣು ಗಡ್ಡೆಗೆ ಅಂಟ್ಕೊಳ್ಳೋದಿಲ್ಲ, ಮತ್ತೆ ಕೆಲಸ ಮಾಡೋದಕ್ಕೂ ಅಗೆಯೋದಕ್ಕೂ ಮತ್ತೆ ಸ್ವಚ್ಛ ಮಾಡೋದಕ್ಕೋಸ್ಕರ ಸಹಕಾರಿಯಾಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ತೇವಾಂಶವನ್ನ ಕಾಪಾಡಬೇಕಾಗುತ್ತೆ. ಯಾವ ವಿಧಾನವನ್ನ ಅನುಸರಿಸಿ ಕೊಯ್ಲು ಮಾಡತಕ್ಕಂಥದ್ದು ಸೂಕ್ತ ಅಂತ ಸರ್? ಸಾಮಾನ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನೇಗಿಲು ಹೊಡೆಯೋದ್ರ ಮುಖಾಂತರ ಕಟಾವನ್ನ ಮಾಡ್ತಾರೆ. ಇದು ಒಂದು ಉತ್ತಮ ವಿಧಾನ, ಯಾಕೆಂದ್ರೆ ಎಕರೆಗಟ್ಟಲೆ ನಾವು ಕಟಾವು ಮಾಡಬೇಕಾದಾಗ ಬೇಗ ಇದು ಮತ್ತೆ ಅತಿ ಕಡಿಮೆ ಆಲೂಗಡ್ಡೆಗೆ ಹಾನಿ ಉಂಟು ಮಾಡುತ್ತೆ. ಇನ್ನು ಇತರೆ ವಿಧಾನಗಳಾದಂತ ಗುದ್ಲಿ ತಗೊಂಡು ಅಗಿಯೋದು, ಇದೆಲ್ಲ ಹೆಚ್ಚಿನ ಆಳುಗಳು ಬೇಕಾಗುತ್ತೆ, ಮತ್ತೆ ಸಮಯ ಬೇಕಾಗುತ್ತೆ, ಮತ್ತೆ ಡ್ಯಾಮೇಜ್ ಆಗುವಂತ ಸಂದರ್ಭ ಸಹ ಇರುತ್ತೆ. ಇದರಲ್ಲಿ ಎತ್ತುಗಳ ಮುಖಾಂತರ ನೇಗಿಲು ಹೊಡೆಯೋದ್ರ ಮುಖಾಂತರ ಮಾಡೋದ್ರಿಂದ ನಮಗೆ ಕಡಿಮೆ ಹಾನಿಯನ್ನ ಗಡ್ಡೆಗೆ ಆಗುತ್ತೆ. ಎತ್ತುಗಳನ್ನ ಬಳಕೆ ಮಾಡಿಕೊಂಡು ನೇಗಿಲು ಹಾಯಿಸುವ ವಿಧಾನದಲ್ಲಿ ಕೊಯ್ಲು ಮಾಡತಕ್ಕಂಥದ್ದೇ ಸೂಕ್ತ, ಮತ್ತೆ ಅದು ಈ ಭಾಗಕ್ಕೆ ಸೂಕ್ತವಾದಂತಹ ಒಂದು ಪದ್ಧತಿ ಅಂತ ಹೇಳಿ ತಾವು ಹೇಳ್ತೀರಿ. ಇನ್ನು ಈ ಆಲೂಗಡ್ಡೆ ಬೆಳೆಗಾರರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕೊಯ್ಲು ಮಾಡಿದ ತಕ್ಷಣ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದು, ಎಷ್ಟು ಬೆಲೆ ಇರುತ್ತೋ ಅಷ್ಟಕ್ಕೆ ಮಾರಾಟ ಮಾಡಿಬಿಡ್ತಾರೆ. ಆದ್ರೆ ಅದನ್ನ ಶೇಖರಣೆ ಮಾಡುವ ಮುಖಾಂತರ ಒಳ್ಳೆ ಬೆಲೆ ಬರೋವರೆಗೂ ಕೂಡ ಕಾಯಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಕೊಯ್ಲು ಮಾಡಿದಂತಹ ಗಡ್ಡೆಯನ್ನ ಈ ಕೊಯ್ಲಿನ ನಂತರ ಶೇಖರಣೆ ಮಾಡಲಿಕ್ಕೆ ಏನಾದರೂ ವಿಧಾನಗಳಿದ್ದಾವೆ ಸರ್? ಈಗಾಗಲೇ ನಾವು ಮಾತಾಡಿದ್ವಿ, ಅಂದ್ರೆ ನಿರ್ಧಾರಿತ ದಿನಗಳಲ್ಲಿ ನಾವು ಆಲೂಗಡ್ಡೆನ ಕಟಾವು ಮಾಡಬೇಕು ಅಂತ ಹೇಳಿ. ಅದೇ ತರ ಒಬ್ಬ ರೈತನ ಹತ್ರ 10 ಎಕರೆ ಆಲೂಗಡ್ಡೆ ಇದೆ. ಈ ಆಲೂಗಡ್ಡೆ ಮಾರ್ಕೆಟಲ್ಲಿ ಇವಾಗ ನಮ್ದು ಏನಂದ ಏನಂದ್ರೆ 90 ದಿವಸ ಆದ್ಮೇಲೆ ಆಲೂಗಡ್ಡೆನ ನಾವು ಮತ್ತೆ ಹಿಡಿದಿಟ್ಕೊಳಕ್ ತುಂಬಾ ದಿವಸ ಹಿಡಿದಿಟ್ಕೊಳಕಾಗಲ್ಲ, ಭೂಮಿನಲ್ಲಿ ಇಡೋದಕ್ಕಾಗೋದಿಲ್ಲ. ನಾವೇನ್ ಮಾಡ್ಬೇಕಾಗತ್ತೆ, 10 ಎಕರೆ ಇದ್ರೆ ಒಂದು 2 ಅಥವಾ 3 ಎಕರೆ ಈ ವಾರ ಕಟಾವ್ ಮಾಡೋದು, ಇನ್ನು 2-3 ಎಕರೆಯನ್ನ ಮುಂದಿನ ವಾರ ಕಟಾವ್ ಮಾಡೋದು. ಈ ತರ ನಾವು ವಿವಿಧ ಹಂತಗಳಲ್ಲಿ ಕಟಾವ್ ಮಾಡ್ಕೋಬೇಕು. ಅವಾಗ ಮಾರುಕಟ್ಟೆನಲ್ಲಿ ಆಗತಕ್ಕಂತ ಏರಿಳಿತಗಳನ್ನ ನಾವು ಸರಿದೂಗಿಸಬಹುದು. ಅಥವಾ ಈ ವಾರ ಉತ್ತಮ ಬೆಲೆ ಇಲ್ಲ ಅಂದ್ರೆ ಮುಂದಿನ ವಾರ ಇನ್ನೊಂದು ವಾರ 2 ವಾರ ಮುಂದೂಡುವುದರಿಂದ ನಾವು ಒಳ್ಳೆ ರೇಟ್ ಅನ್ನ ಪಡಿಬಹುದು. ಮತ್ತೆ ಕಟಾವ್ ಮಾಡಿದ್ಮೇಲೆ ಸಾಮಾನ್ಯವಾಗಿ ಹಾಸನ ಜಿಲ್ಲೆ ರೈತರು ಶೇಖರಣೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಈ ಜ್ಯೋತಿ ತಳಿ ಇದೆ, ಜ್ಯೋತಿ ತಳಿ ತುಂಬಾ ಶೇಖರಣೆ ಮಾಡಿದಾಗ ಆ ಶೈನ್ ಅಂತ ಹೇಳ್ತೀವಿ, ಗೆಡ್ಡೆಗಳ ಮೇಲೆ ಹೊಳಪು ಏನಿದೆ ಆ ಹೊಳಪು ಕಡಿಮೆ ಆಗ್ಬಿಡುತ್ತೆ. ಹೊಳಪು ಕಡಿಮೆ ಆದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ರೈತರು, ಇವತ್ತು ಕಟಾವು ಮಾಡಿ ನಾಳೆಗೆ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗೋ ಅಂತ ಪದ್ಧತಿ ಇದೆ, ಇದನ್ನ ಪಾಲಿಸ್ತಾ ಬಂದಿದ್ದಾರೆ. ಬಟ್ ಆದ್ರೆ ಈ ಬೆಲೆ ಏರಿಳಿತ ಆದವಾಗ ನಾವು ನಮ್ಮ ಕೇಂದ್ರದಿಂದ ನಾವು ಶೇಖರಣೆ ಮಾಡೋದಕ್ಕೂ ಸಹ ನಾವು ತಂತ್ರಜ್ಞಾನ ಇದೆ ಮತ್ತೆ ಅದನ್ನ ಉಪಯೋಗ ಮಾಡ್ಕೋಬೇಕು ಬೆಲೆ ಏರಿಳಿತ ಇದ್ದಾಗ. ಮತ್ತೆ ಅದನ್ನ ಯಾವ ತರ ಮಾಡ್ಬೇಕು ಅಂದ್ರೆ, ಸಾಮಾನ್ಯವಾಗಿ ರೈತರು ಮಾಡ್ತಾರೆ ಹೊಲಗಳಲ್ಲಿ ತಮಗೆ ತಿಳಿದ ರೀತಿಯಲ್ಲಿ, ನಾವು ಕಟಾವ್ ಮಾಡಿದ ನಂತರ ಎಲ್ಲ ಆಲೂಗಡ್ಡೆಯನ್ನು ಸ್ವಚ್ಛ ಮಾಡಿ ನೆರಳಿನ ಪ್ರದೇಶದಲ್ಲಿ ಕೆಳಗಡೆ ನಾವು ಮರಳು ಹರಡ್ಬೇಕು. ಸ್ವಲ್ಪ ಮರಳನ್ನ ಹರಡಿ ಅಂದ್ರೆ ಮಣ್ಣಿನ ಅಂಶ ಅದಕ್ಕೆ ಗೆಡ್ಡೆಗೆ ತಾಕಬಾರದು. ಮರಳಿನ ಮೇಲ್ಗಡೆ ಗೆಡ್ಡೆಗಳನ್ನ ಒಂದು ಹೀಪ್ ಅಂತ ಹೇಳ್ತೀವಿ, ಒಂದು ತ್ರಿಕೋನಾಕಾರವಾಗಿ ಗುಡ್ಡೆ ಮಾಡಬೇಕು. ಆಮೇಲೆ ಇನ್ನೊಂದು ಪದ್ಧತಿ ಇದೆ ಏನಂದ್ರೆ, ಆಲೂಗಡ್ಡೆ ರೈತರಲ್ಲಿ ಈ ಆಲೂಗಡ್ಡೆ ಎಲೆ ಏನಿರುತ್ತೆ ಕಟಾವ್ ಮಾಡಿದ ನಂತರ ಅದೇ ಎಲೆಯನ್ನ ಆಲೂಗಡ್ಡೆ ಮುಚ್ಚೋದಕ್ಕೋಸ್ಕರ ಬಳಸೋದು ಒಂದು ಸಾಮಾನ್ಯವಾಗಿ ಪದ್ಧತಿ ಇದೆ. ಅದೇ ಇದನ್ನ ರೈತರು ಮಾಡಬಾರ್ದು. ಯಾಕೆ ಅಂದ್ರೆ ನಾವು ಪೊಟಾಟೊ ಟ್ಯೂಬರ್ ಮಾತಂತೀವಿ, ಕಾಂಡ ಕೊರಕ, ಈ ಹುಳ ಎಲೆಗಳ ಮೇಲೆ ಮೊಟ್ಟೆ ಇಟ್ಟಿರುತ್ತೆ. ಈ ಎಲೆನ ನೀವು ಒದಕ್ಕೆಯಾಗಿ ಬಳಕೆ ಮಾಡಿದಾಗ ಅದರ ಲಾರ್ವ ಬಂದ್ಬಿಟ್ಟು ಅದು ಮತ್ತೆ ನಿಮ್ಗೆ ಮುಖ್ಯ ಕ್ಷೇತ್ರದಲ್ಲಿ ಕಾಂಡ ಕೊರಕ ಇರಲಿಲ್ಲ ಅಂದ್ರೆ ಕೂಡ ಇಲ್ಲಿ ಬಂದ್ಬಿಡುತ್ತೆ, ಇನ್ನು ಶೇಖರಣೆ ಮಾಡಿದಾಗ ಬರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಸಮಯದಲ್ಲಿ ಆಲೂಗಡ್ಡೆ ಎಲೆಗಳನ್ನ ಒದಕ್ಕೆಯಾಗಿ ಬಳಸಬಾರ್ದು. ನಾವೇನು ಬೇರೆ ಇತರೆ ಇನ್ನಿತರ ತ್ಯಾಜ್ಯ ಕೃಷಿ ತ್ಯಾಜ್ಯವನ್ನ ಅಂದ್ರೆ ಬಾಳೆ ಎಲೆ ಆಗ್ಲಿ ಇನ್ನಿತರ ಎಲೆಗಳನ್ನ ಬಳಸಬಹುದು, ಆದ್ರೆ ಅದಕ್ಕಿಂತ ಉತ್ತಮವಾಗಿ ನಾವು ಗೋಣಿಚೀಲ ಅಂತ ಹೇಳ್ತೀವಿ, ಗೋಣಿಚೀಲದಿಂದ ಮುಚ್ಚಿದ್ರೆ ನೀವು ಬೆಳಕು ಯಾವುದು ಬರಲ್ಲ, ಬೆಳಕು ಬರಬಾರದು. ನಾವು ಶೇಖರಣೆ ಮಾಡಿದಾಗ ಸೂರ್ಯನ ಬೆಳಕು ಗೆಡ್ಡೆ ಮೇಲೆ ಬೀಳಬಾರದು. ಗೆಡ್ಡೆ ಮೇಲೆ ಬಿತ್ತು ಅಂದ್ರೆ ಗೆಡ್ಡೆಗಳು ಹಸಿರು ಬಣ್ಣಕ್ಕೆ ತಿರುಗ್ತವೆ, ಹಸಿರು ಬಣ್ಣದ ಗೆಡ್ಡೆಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ, ತಿನ್ನಲಿಕ್ಕೆ ಯೋಗ್ಯ ಅಲ್ಲ. ಇದು ಅದಕ್ಕೋಸ್ಕರ ನಾವು ಸಂಪೂರ್ಣವಾಗಿ ಮುಚ್ಚಬೇಕು, ಗೋಣಚೀಲದಿಂದ ಮುಚ್ಚಬೇಕು. ಗೋಣಚೀಲದ ಮುಚ್ಚಿಬಿಟ್ಟು ನಾವು ಮೆಲಾಥಿಯನ್ ಅಂತ ಒಂದು ಪೌಡರ್ ಬರುತ್ತೆ, ಈ ಪೌಡರ್ನ ಗೋಣಚೀಲದ ಮೇಲೆ ಚಿಮುಕಿಸೋದ್ರ ಮುಖಾಂತರ ಇತರ ಕೀಟಗಳನ್ನು ನಾವು ಹತೋಟಿಯಲ್ಲಿ ಇಡಬಹುದು, ಈ ರೀತಿ ಶೇಖರಣೆ ಮಾಡಬಹುದು. ಮತ್ತೆ ಒಂದು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ವತಿಯಿಂದ ಒಂದು ತಂತ್ರಜ್ಞಾನವನ್ನು ಸಹ ಅಭಿವೃದ್ಧಿ ಮಾಡಿದೀವಿ. ಏನಂದ್ರೆ ಈ ಪೈಪ್ ವಿಧಾನ ಅಂತ ಹೇಳ್ತೀವಿ, ಪೈಪ್ ವಿಧಾನದಲ್ಲಿ ಏನಪ್ಪಾ ಅಂತಂದ್ರೆ, ನಾವು 4 ಟನ್ ಆಲೂಗಡ್ಡೆನ ಶೇಖರಣೆ ಮಾಡೋದಕ್ಕೆ 4-5 ಪೈಪ್ ಬೇಕಾಗುತ್ತೆ, PVC ಪೈಪ್ ಬೇಕಾಗುತ್ತೆ, 2 ಇಂಚ್ ಪೈಪ್. ಈ 5 ಪೈಪ್ಗಳನ್ನ ನಾವು ಹೀಪ್ ಅಂತ ನನಗಾಗಲೇ ಹೇಳಿದೆ, ಕೆಳಗಡೆ 3 ಪೈಪ್ ಹಾಕ್ಬೇಕು, ಮೇಲ್ಗಡೆ 2 ಪೈಪ್ ಹಾಕ್ಬೇಕು. ಅಂದ್ರೆ ಒಂದು 5 ಟನ್ ಆಲೂಗಡ್ಡೆ ಶೇಖರಣೆ ಮಾಡೋದಕ್ಕೆ ನಾವು 30-60-70 ಸೆಂಟಿಮೀಟರ್ ಎತ್ತರದಲ್ಲಿ ಈ ಪೈಪ್ಗಳನ್ನ ಅಳವಡಿಸಬೇಕು. ಗುಡ್ಡೆಯಲ್ಲಿ ಕೆಳಗಿನ ಭಾಗ ಜಾಸ್ತಿ ಆಲೂಗಡ್ಡೆ ಇರುತ್ತೆ, ಅಲ್ಲಿ 3 ಪೈಪ್ ಹಾಕ್ಬೇಕು, ಮೇಲ್ಗಡೆ ಬಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ, 2 ಪೈಪ್ ಹಾಕ್ಬೇಕು, ಮತ್ತೆ ತುದಿನಲ್ಲಿ 1 ಪೈಪ್ ಹಾಕ್ಬೇಕು. ಏನ್ ಇದು ಪೈಪ್ ವಿಧಾನ ಏನಪ್ಪಾ ಅಂತಂದ್ರೆ, ಇದು ಸಾಮಾನ್ಯವಾಗಿ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ. ಅಂತಂದ್ರಲ್ಲಿ ಶಾಖ ಉತ್ಪಾದನೆ ಆಗಿ ಕರಗ ಅಂತ ಸಾಧ್ಯತೆ ಇರುತ್ತೆ. ಹೌದು, ಅದಾಗಬಾರದು ಅಂತ ಹೇಳಿದ್ರೆ ಪೈಪ್ ಅನ್ನು ಬಳಕೆ ಮಾಡಬೇಕು. ಮತ್ತೆ ಏನಾದ್ರೆ ನಾವು ಆಲೂಗಡ್ಡೆನ ಕಟಾವ್ ಮಾಡಿದ ನಂತರ ರೆಸ್ಪಿರೇಷನ್ ಅಂತ ಹೇಳ್ತೀವಿ, ಉಸಿರಾಟ ಮಾಡುತ್ತೆ, ಉಸಿರಾಟ ಮಾಡಿದಾಗ ಏನಾಗುತ್ತೆ, ಅದರದ್ದು ಉಷ್ಣಾಂಶ ಬಿಡುಗಡೆ ಆಗುತ್ತೆ. ಉಷ್ಣಾಂಶ ಬಿಡುಗಡೆ ಆಗಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೆ ಅದೆಲ್ಲ ಬಳಕೆ ಜಾಸ್ತಿ ಆಗ್ಬಿಡುತ್ತೆ. ಆದ್ರೆ ಈ ಗೆಡ್ಡೆಗಳು ಅತಿ ಕಡಿಮೆ ಉಸಿರಾಡಬೇಕು. ಅದಕ್ಕೋಸ್ಕರ ಈ ಪೈಪ್ ವಿಧಾನ ಅಂದ್ರೆ ಅಲ್ಲಿ ಏನು ಉಸಿರಾಟ ಆಗುತ್ತೆ, ಆ ಉಸಿರಾಟದ ಶಾಖ ಈ ಪೈಪ್ಗಳ ಮುಖಾಂತರ ಹೊರಗಡೆ ಬರಬೇಕು. ಮತ್ತು ಪೈಪ್ಗಳಿಗೆ ಇನ್ನೊಂದು, ನಾವು ಅದಕ್ಕೆ ಸಣ್ಣ ಸಣ್ಣ ತೂತುಗಳನ್ನ ಮಾಡಬೇಕು, ಒಂದ್ ಲೆಂತ್ ಪೈಪ್ ಅಲ್ಲಿ 2 ಇಂಚ್ ಪೈಪ್ ನಲ್ಲಿ 177 ರಂಧ್ರಗಳನ್ನ ಮಾಡಬೇಕು. 177 ಸುತ್ತನು ಮಾಡ್ತಾ ಇರ್ಬೇಕು, ಅದು ಉಸಿರಾಟ ಆಡ್ಲಿಕ್ಕೆ ಅನುಕೂಲ ಆಗುತ್ತೆ, ಗಾಳಿ ಒದಗಿಸುತ್ತೆ, ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಹೊರಗಡೆ ಬರ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಉಷ್ಣಾಂಶ ಏನು ಬರುತ್ತೆ ಅದು ಹೊರಗಡೆ ಬರುತ್ತೆ, ಮತ್ತೆ ಆಮೇಲೆ ಒಂದು ರಂಧ್ರದ ಇದು 16 mm ಇರಬೇಕು, ಸುತ್ತಳತೆ 16 mm ಇರಬೇಕು. ಈ ರೀತಿ ನೋಡ್ಕೊಂಡು ಅಂದ್ರೆ ನಾವು 3% ಅಂತ ಹೇಳ್ತೀವಿ, ಒಂದು ಪೈಪ್ ನಲ್ಲಿ ಪಿವಿಸಿ ಪೈಪ್ ನಲ್ಲಿ 3% ಅಂತ ಹೇಳ್ತೀವಿ, ಅಥವಾ 177 ರಂಧ್ರಗಳು. ಈ ವಿಧಾನ ಬಳಸಿನೂ ಸಹ ನಾವು ಶೇಖರಣೆ ಮಾಡಬೇಕು. ಬಟ್ ಈ ಶೇಖರಣೆ ಮಾಡಬೇಕಾದ್ರೂ ಸಹ ನಾವು ನೆರಳಲ್ಲೇ ಮಾಡಬೇಕು ಆಲೂಗಡ್ಡೆ ಶೇಖರಣೆ. ಎಷ್ಟು ದಿವಸ ಹೀಗೆ ಶೇಖರಣೆ ಮಾಡಿಡಬಹುದು? ಈ ರೀತಿ ಮಾಡೋದ್ರಿಂದ ನಾವು ಸುಮಾರು 1-2 ತಿಂಗಳವರೆಗೂ ಇಡಬಹುದು, ಹಾಳಾಗದಂಗೆ ಇಡಬಹುದು. ಇದೊಂದು ಉತ್ತಮವಾದ ಶೇಖರಣೆ ಮಾಡುವಂತ ಪದ್ಧತಿ. ಈ ಪದ್ಧತಿಯನ್ನ ಬಳಕೆ ಮಾಡ್ಕೊಂಡು ಏನು ರೇಟ್ ಇರುತ್ತೋ ಅದಕ್ಕೆ ತಕ್ಷಣ ಕೊಡೋದಕ್ಕಿಂತಲೂ ಬದಲಾಗಿ ಒಳ್ಳೆ ಬೆಲೆ ಬರೋವರೆಗೂ ಕೂಡ ಕಾಯಬಹುದು, ಕಾಯ್ದು ಇದನ್ನ ವಿಲೇವಾರಿಯನ್ನ ಮಾಡ್ಲಿಕ್ಕೆ ಅನುಕೂಲವೂ ಕೂಡ ಆಗುತ್ತೆ. ಇನ್ನು ಈ ಕೊಯ್ಲು ಮಾಡಿದಂತ ಆಲೂಗಡ್ಡೆ ಇರುತ್ತಲ್ಲ, ಇದನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಒಳ್ಳೇದು ಅಂದ್ರೆ ಪ್ಯಾಕಿಂಗ್ ಮಾಡೋಂಥದ್ದು ಹೇಗೆ? ಸಾಮಾನ್ಯವಾಗಿ ನಾವು ಗೋಣಿಚೀಲ ಅಂತ ಹೇಳ್ತೀವಿ, 50 kg ಗೋಣಿಚೀಲ ಬ್ಯಾಗ್ ನಲ್ಲಿ ನಾವು ಕಟಾವು ಮಾಡತಕ್ಕಂಥ ಆಲೂಗಡ್ಡೆನ, ಸ್ವಚ್ಛ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿ ಹಾಸನ APMCಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟಕ್ಕೆ ಇಡಬೇಕು. ಇದು ಸಾಕಾಣಿಕೆ ಮಾಡತಕ್ಕಂಥ ವಿಧಾನ. ಒಂದು ವಿಧಾನ, ನೀವು ಇವತ್ತೇ ಕಟಾವು ಮಾಡಿ ನಾಳೆ ಬೆಳಗ್ಗೆ ಮಾರುಕಟ್ಟೆಗೆ ನೀವು ತಗೊಂಡೋಗೋ ವ್ಯವಸ್ಥೆ ಮಾಡ್ಕೋಬೇಕು. ಅಂದ್ರೆ ಆ ರೀತಿ ನಾವು ಕಟಾವು ಮಾಡಬೇಕು. ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾವು ಆಲೂಗಡ್ಡೆನ ಕಟಾವು ಮಾಡಿದ್ರೆ ಮಧ್ಯಾಹ್ನ ಮೇಲೆ ನಾವು ಪ್ಯಾಕಿಂಗ್ ಮಾಡ್ತೀವಿ, ಮಧ್ಯಾಹ್ನ ಪ್ಯಾಕಿಂಗ್ ಮಾಡಿ ನಾಳೆ ಬೆಳಗ್ಗೆ ಮಾರ್ಕೆಟ್ ಹೋಗುತ್ತೆ. ಇದು ಒಂದು ವಿಧಾನ. ಎರಡನೇದು ಶೇಖರಣೆ ಮಾಡುದು, ಈಗಾಗಲೇ ನಾವು ಮಾತಾಡಿದ್ವಿ, ಆ ರೀತಿ ಶೇಖರಣೆ ಮಾಡಬಹುದು. ಅಂದ್ರೆ ಯಾವುದೇ ಹಂತದಲ್ಲಿ ನಾವು ಶೇಖರಣೆ ಮಾಡಿ ಅಲ್ಲೇ ಬಿಡಬಾರದು, ಕಟಾವು ಮಾಡಿ ಬಿಸಿಲಿಗೆ ಬಿಡಬಾರದು. ಬಿಸಿಲಿಗೆ ಬಿಟ್ಟರೆ ಹಸಿರು ಬಣ್ಣದ ಗೆಡ್ಡೆಗಳಾಗಿ ಪರಿವರ್ತನೆ ಆಗುತ್ತೆ. ಒಂದ್ ದಿವಸ ಆಗಿರು, ಒಂದ್ 2 ಗಂಟೆ ಸಮಯ ನಾವು ಬಿಸಿಲಿಗೆ ಬಿಟ್ಟರು ಸಹ ಹಸಿರುಗಡ್ಡೆಗಳಾಗಿ ಬದಲಾವಣೆ ಆಗ್ತವೆ. ಹೀಗೆ ನಾವು ಆದಷ್ಟು ಬೇಗ ಗೋಣಿ ಚೀಲಗಳಲ್ಲಿ ಪ್ಯಾಕಿಂಗ್ ಮಾಡಿ ಅದನ್ನ ಮಾರುಕಟ್ಟೆಗೆ ಸಾಗಾಣಿಕೆಯನ್ನ ಮಾಡಬೇಕು. ಸಾಮಾನ್ಯವಾಗಿ ಕೊಯ್ಲು ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ ಇಳುವರಿ ಒಳ್ಳೆಯ ಇಳುವರಿ ಅಂತ ಹೇಳಿ ಹೇಳ್ತೀರಿ? ಇಷ್ಟು ವರ್ಷಗಳ ಅಂತರದಲ್ಲಿ ನಾವು ನೋಡಿದ ಹಾಗೆ ತಮ್ಗೆಲ್ಲರಿಗೂ ಗೊತ್ತು, ಜ್ಯೋತಿ ಒಂದು ಅತಿ ಹೆಚ್ಚು ಉತ್ಪಾದಿಸಲ್ಪಡುವ ಬೆಳೆ, ಅದು ಬಿಟ್ರೆ ಹಿಮಾಲಯನಿ. ಈ ಎರಡು ತಳಿಗಳು ಒಳ್ಳೆ ಇಳುವರಿನ ಕೊಡ್ತವೆ. ಅವು 15-20 tons ಹೆಕ್ಟೇರ್ಗೆ, ಒಂದ್ ಹೆಕ್ಟೇರ್ಗೆ 15-20 tons. ಇದು ಮಳೆ ಆಶ್ರಯದಲ್ಲಿ. ಇದೇ ತಳಿಗಳನ್ನ ನೀವು ನೀರಾವರಿಯಲ್ಲಿ ಬೆಳೆದಾಗ 20-25 tons ಪ್ರತಿ ಹೆಕ್ಟೇರ್ಗೆ ಬರುವಂತ ಸಾಧ್ಯತೆ ಇದೆ. ಇದಲ್ದನೆ ಈಗ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇಳುವರಿ ಕೊಡುವಂತ ತಳಿಗಳು ಸಹ ಬಂದಿದ್ದಾವೆ. ಕರಣ್ಣು, ಮತ್ತೆ ಲೌಕರು, ಪೋಕರಾಜು, ಸೂರ್ಯ, ಈ ತಳಿಗಳು ಸಹ ಇದಕ್ಕಿಂತ ಹೆಚ್ಚು ಇಳುವರಿಯನ್ನ ಸಹ ನೀಡುತ್ತವೆ. ಇದು ಇಳುವರಿ ಅಂತ ಅಂದ್ರೆ ನಾವು ಮಳೆ ಆಶ್ರಯದಲ್ಲಿ ಬೆಳೆದಾಗ 15-20 tons ಬರಬೇಕು, ಅದು ಒಳ್ಳೆಯ ಒಂದು ಇಳುವರಿ ಅಂತ ಹೇಳಿ ಕರೀಬಹುದು. ನೀರಾವರಿ ಆಶ್ರಯದಲ್ಲಿ ಬೆಳೆದಂತ ಸಂದರ್ಭದಲ್ಲಿ 20-25 tons ಬರಬೇಕಾಗುತ್ತೆ, ಅದನ್ನ ಒಳ್ಳೆಯ ಇಳುವರಿ ಅಂತ ಹೇಳಿ ನಾವು ಕರಿಬಹುದು. ಆಲೂಗಡ್ಡೆ ಕೊಯ್ಲು ಮಾಡಿದ ನಂತರ ಕೆಲವೊಂದು ಶಾರೀರಿಕ ವೈಕಲ್ಯಗಳು ಅದರಲ್ಲಿ ಗೋಚರಿಸುತ್ತೆ. ತಾವಾಗ್ಲೇ ಹೇಳಿದ್ರಿ ಹಸಿರು ಗಡ್ಡೆಗಳು ಬರುತ್ತೆ ಅಂತ ಹೇಳಿ, ಯಾಕಾಗುತ್ತೆ ಹಸಿರುಗಡ್ಡೆ? ನೀವು ಆಲೂಗಡ್ಡೆನ ನೀವು ಬೆಳೆಯೋ ಹಂತದಲ್ಲೂ ಸಹ ಮತ್ತೆ ಆಮೇಲೆ ಕಟಾವು ಮಾಡಿದ ನಂತರನು ಸಹ ಯಾವುದೇ ಹಂತದಲ್ಲಿ ನಾವು ಬಿಸಿಲಿಗೆ ಈ ಗಡ್ಡೆಗಳನ್ನ ಬಿಟ್ರೆ ಅಥವಾ ಬಿಸಿಲಿನ ಶಾಖ ಬಿತ್ತು ಅಂದ್ರೆ ಆವಾಗ ಹಸಿರು ಆಗುತ್ತೆ. ಅಂದ್ರೆ ಇದು ಸಾಮಾನ್ಯವಾಗಿ ಏನಿಲ್ಲ, ಎಲೆ ತರ. ಈಗ ನಮ್ಮ ಎಲೆಗಳು ಏನ್ ಮಾಡ್ತವೆ, ಸೂರ್ಯನ ಬಿಸಿಲನ್ನ ಇಟ್ಕೊಂಡು ಪತ್ರಾರ್ಥನ ಮುಖಾಂತರ ತನ್ನ ಆಹಾರನ ಉತ್ಪಾದನೆ ಮಾಡುತ್ತೆ. ಅದೇ ರೀತಿ ಗಡ್ಡೆಗಳು ಸಹ ನೀವು ಬಿಸಿಲು ಕೊಟ್ರೆ ಅದು ಗಡ್ಡೆ ಮೇಲೆ ಬಿದ್ರೆ ಆಹಾರ ಉತ್ಪಾದನೆ ಮಾಡಕ್ ಪ್ರಾರಂಭ ಮಾಡುತ್ತೆ. ಮತ್ತೆ ಅವಾಗ ಏನಾಗುತ್ತೆ, ಕ್ಲೋರೋಫಿಲ್ ಕಂಟೆಂಟ್ ಬರುತ್ತೆ ಗಡ್ಡೆನಲ್ಲಿ, ಅದು ಬಂದಾಗ ತಿನ್ನಲಿಕ್ಕೆ ಯೋಗ್ಯ ಅಲ್ಲ, ಒಂಥರ ಕಹಿ ಆಗ್ಬಿಡುತ್ತೆ, ಆಲೂಗಡ್ಡೆ ಕಹಿ ಆಗುತ್ತೆ. ಹಾಗಾಗಿ ಇದನ್ನ ಬಳಸೋದಕ್ಕೆ ಅಡುಗೆಗೋಸ್ಕರ ಬಳಸೋದಿಲ್ಲ. ಇದನ್ನ ಬೀಜದ ಗಡ್ಡೆಯಾಗಿ ಬಳಸಬಹುದು, ಆದ್ರೆ ಹಸಿರಾದಂತ ಗಡ್ಡೆಗಳನ್ನ ನಾವು ತಿನ್ನಲಿಕ್ಕೆ ಯೋಗ್ಯ ಅಲ್ಲ. ಮತ್ತೆ ಆಮೇಲೆ ಈ ಬರದ ಕಾಪಾಡೋದಕ್ಕೋಸ್ಕರ ನಾವು ಮಣ್ಣೇರ್ ಹಾಕೋದು, ನಾಟಿ ಮಾಡಿದ ಗಡ್ಡೆ ಬರುವಂತ ಸಂದರ್ಭದಲ್ಲಿ ಮಣ್ಣೇರ್ ಹಾಕ್ಬೇಕು 30 days. ಮತ್ತೆ 30 days ಹಿಡಿದು 90 days ನಾವು ಯಾವುದೇ ಹಂತದಲ್ಲಿ ಗಡ್ಡೆಗಳು ಬಿಸಿಲಿನ ಶಾಖಕ್ಕೆ ತಾಕಬಾರದು, ಆ ರೀತಿ ಮುಂಜಾಗ್ರತೆಯನ್ನ ವಹಿಸಬೇಕು. ಅದೇ ರೀತಿ ಕಟಾವು ಮಾಡಿದ್ಮೇಲೂ ಸಹ ನಾನು ಈಗಾಗಲೇ ಮಾತಾಡಿದೀವಿ, 2 ಗಂಟೆ ಬಿಸಿಲು ಬಿತ್ತು ಅಂದ್ರೂ ಕೂಡ ಅದು ಹಸಿರು ಬರ ಸಾಧ್ಯತೆ. ನಾವು ಅಷ್ಟರ ಮಟ್ಟಿಗೂ ಕೂಡ ಈ ಬಿಸಿಲು ಬೀಳದ ಹಾಗೆ ನೋಡಿಕೊಳ್ಬೇಕು, ಅವಾಗ ಹಸಿರು ಗಡ್ಡೆಗಳಾಗ್ತಕ್ಕಂಥದ್ದನ್ನ ತಡಿಬಹುದು. ಇನ್ನ ಈ ಮೊಳಕೆ ಒಡೆಯ ಅಂತದ್ದು ಕೂಡ ಒಂದು ಶಾರೀರಿಕ ನ್ಯೂನತೆ ಅಂತ ಹೇಳಿ ಕರಿಬಹುದು. ಸಾಮಾನ್ಯವಾಗಿ ಯಾಕೆ ಮೊಳಕೆ ಒಡೆಯುತ್ತೆ? ಆಲೂಗಡ್ಡೆನ ಕಟಾವು ಮಾಡಿದ್ಮೇಲೆ ನಾವು 2-2.5 ತಿಂಗಳವರೆಗೂ ಸುಪ್ತಾವಸ್ಥೆ ಅಂತ ಹೇಳ್ತೀವಿ, ಅಂದ್ರೆ ಡಾರ್ಮೆನ್ಸಿ. ನೀವು ಕಟಾವು ಮಾಡಿದ ತಕ್ಷಣ ಅದು ಮೊಳಕೆ ಬರೋದಿಲ್ಲ, ಇದಕ್ಕೆ ನಾವು ಸುಪ್ತಾವಸ್ಥೆ ಅಂತ ಹೇಳ್ತೀವಿ. ಅಂದರೆ ಎರಡು ತಿಂಗಳವರೆಗೂ, ಎರಡು ತಿಂಗಳು ಆದ ನಂತರ, ಈಗ ನೀವೇನಾದರೂ ಎರಡು ತಿಂಗಳು ಸಮಯದವರೆಗೂ ನೀವು ಹಾಗೇನೆ ಹೊರಗಡೆ ಇಟ್ಟಿದ್ದೀರಾ ಅಂದರೆ, ನೆರಳಲ್ಲಿ ಇಟ್ಟಿದ್ದೀರಾ, ಶೇಖರಿಸಿಟ್ಟಿದ್ದೀರಾ ಅಂದರೆ, ಎರಡರಿಂದ ಎರಡೂವರೆ ತಿಂಗಳಾದ ನಂತರ ಸಾಮಾನ್ಯವಾಗಿ ಮೊಳಕೆ ಹೊಡೆಯುತ್ತೆ. ಅದರಲ್ಲಿ ಮಗುಗಳಿರ್ತವೆ, ಮಗುಗಳು ಆಹಾರ ಸಿಗುತ್ತೆ. ಸುಪ್ತಾವಸ್ಥೆಯಲ್ಲಿದ್ದಾಗ ಅದಕ್ಕೆ ಪೋಷಕಾಂಶಗಳು ಸಿಗ್ತಾ ಇರಲ್ಲ ಗೆಡ್ಡೆಯಿಂದ, ಅದಕ್ಕೋಸ್ಕರ ಅದು ಮೊಳಕೆ ಹೊರಗಡೆ ಬರೋದಿಲ್ಲ. ಎರಡೂವರೆ ತಿಂಗಳಾದ್ಮೇಲೆ ಸುಪ್ತಾವಸ್ಥೆ ಅಂತ ದಾಟುತ್ತೆ. ದಾಟ್ಬಿಟ್ಟು ಪೋಷಕಾಂಶಗಳು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಂತ ಪೋಷಕಾಂಶಗಳನ್ನ ಬಳಸ್ಕೊಂಡು ಆ ಮೊಳಕೆಗಳು ಮೇಲ್ ಬರುತ್ತೆ ಅಥವಾ ಮುಂದಿನ ಗಿಡಗಳಾಗಿ ಬದಲಾಗ್ತವೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಸ್ವಲ್ಪ ದಿವಸ ಅಂದ್ರೆ ಶೇಖರಣೆ ಮಾಡಿ, ನಾನು ಈಗಾಗಲೇ ಹೇಳಿದೆ, ಎರಡು ವಾರ ಮೂರು ವಾರ ಇಂಥ ಹಂತಗಳಲ್ಲಿ ನಾವು ಹೊರಗಡೆ ಅಂದ್ರೆ ಓಪನ್ ಆಗಿ ನಾವು ಶೇಖರಣೆ, ನೆರಳಲ್ಲಿ ಶೇಖರಣೆ ಮಾಡಬಹುದು. ತುಂಬಾ ಜಾಸ್ತಿ ದಿವಸ ನಾವು ಹೊರಗಡೆನ ಶೇಖರಣೆ ಮಾಡಬಾರ್ದು. ಅಂದ್ರೆ ಸುಪ್ತಾವಸ್ಥೆಯ ಹರಿದು ಮೊಳಕೆ ಬರುವಂತ ಸಾಧ್ಯತೆ ಇರುತ್ತೆ. ಹಾಗೇನಾದ್ರೂ ಇನ್ನೂ ಎರಡೂವರೆ ತಿಂಗಳಿಗಿಂತ ಹೆಚ್ಚು ನೀವು ಸಮಯ ಶೇಖರಣೆ ಮಾಡುವಂತ ಸಂದರ್ಭ ಬಂದ್ರೆ ಅದನ್ನ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಅಥವಾ ಉಷ್ಣಾಂಶ ಕಡಿಮೆ ಆಗ್ಬೇಕು. ಉಷ್ಣಾಂಶ ಕಡಿಮೆ ಶೇಖರಣೆ ಮಾಡಿದಾಗ ಈ ಮೊಳಕೆ ಬರತಕ್ಕಂತ ಇದನ್ನ ನಾವು ತಪ್ಪಿಸಬಹುದು. ಇನ್ನ ಕೆಲವು ಗಡ್ಡೆಗಳಲ್ಲಿ ಈ ಕಂದು ಮಚ್ಚೆಗಳಾಗ್ತಕ್ಕಂತ ಅದನ್ನು ನಾವು ನೋಡಿದ್ದೇವೆ. ಈ ಕಂದು ಮಚ್ಚೆಗಳು ಸಾಮಾನ್ಯವಾಗಿ ಯಾಕೆ ಆಗುತ್ತೆ, ಇದು ಕೂಡ ಒಂದು ಶಾರೀರಿಕ ವೈಕಲ್ಯತೆನ ಹೇಗೆ? ಹೌದು ಸರ್, ಇದು ಕೂಡ ಶಾರೀರಿಕ ವೈಕಲ್ಯತೆ. ಕಂದು ಮಚ್ಚೆ ಅಂತೀವಿ, ಇದು ಕಂದು ಮಚ್ಚೆ ಅಂದ್ರೆ ನಿಮ್ಗೇನು ಹೊರಗಡೆಯಿಂದ ಏನು ಕಾಣೋದಿಲ್ಲ, ಸಾಮಾನ್ಯವಾಗಿ ಆಲೂಗಡ್ಡೆ ತರನೇ ಇರುತ್ತೆ. ಅಂದ್ರೆ ಮನೆಗೆ ತಗೊಂಡೋಗಿ ನಾವು ಕಟ್ ಮಾಡಿದ ಒಳಗಡೆ ಕಂದು ಮಚ್ಚೆ ಇರುತ್ತೆ, ಗಟ್ಟಿ ಇರುತ್ತೆ. ಅದು ರೋಗ ಬಂದ್ರೆ ಮೆತ್ತಗಾಗಿರುತ್ತೆ, ಕೊಳೆಯುತ್ತೆ. ಆದ್ರೆ ಇದು ಕೊಳೆತಿರಲ್ಲ, ಇದು ಒಂದು ಸಾಮಾನ್ಯವಾಗಿ ಇರುತ್ತೆ ನೋಡ್ಲಿಕ್ಕೆ. ಮೇಲ್ಗಡೆ ನೋಡಿದ್ರೆ ನೀವು ಆಲೂಗಡ್ಡೆ ತರನೇ, ಆರೋಗ್ಯ ಆಲೂಗಡ್ಡೆ ತರನೇ ಇರ್ತದೆ. ಆದ್ರೆ ಕಟ್ ಮಾಡಿ ನೋಡಿದಾಗ ಕಂದು ಮಚ್ಚೆ ಇರುತ್ತೆ. ಇದು ಯಾಕಪ್ಪ ಬರುತ್ತೆ ಅಂದ್ರೆ, ನಾವು ಮರಳು ಮಿಶ್ರಿತ ಮಣ್ಣಿನಲ್ಲಿ ಏನಾದ್ರೂ ಆಲೂಗಡ್ಡೆ ಉತ್ಪಾದನೆ ಮಾಡಿದ್ರೆ, ಆಗ ಮರಳು ಮಿಶ್ರಿತ ಮಣ್ಣಲ್ಲಿ ಏನಾಗುತ್ತೆ, ನೀರ್ ಹರಿದು ಹೋಗ್ಬಿಡುತ್ತೆ. ನೀವು ಆಯಿಸಿದ್ದೆಲ್ಲ ನೀರೆಲ್ಲ ಬಸ್ತ್ ಹೋಗ್ಬಿಡುತ್ತೆ, ಇರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಈ ಕಂದು ಮಚ್ಚುಗಳು ಬರತಕ್ಕಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ನಮ್ಮ ಮರಳು ಮಿಶ್ರಿತ ಮಣ್ಣೇನಿತ್ತು ಅಂದ್ರೆ, ರೈತರು ಹೆಚ್ಚು ತಿಪ್ಪೆ ಗೊಬ್ಬರವನ್ನು ಬಳಸಬೇಕು ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸಿ ಆ ನೀರು ಹಿಡಿದಿಟ್ಕೊಳ್ಳುವಂತ ಇದನ್ನ ಜಾಸ್ತಿ ಮಾಡಬೇಕು, ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೋಬೇಕು. ಅವಾಗ ಈ ರೀತಿ ತೊಂದರೆಗಳು ವೈಕಲ್ಯತೆ ಬರೋದಿಲ್ಲ. ಇನ್ನು ಈ ಕಪ್ಪು ತಿರುಳು ಒಂದು ಇರುತ್ತೆ, ಈ ಕಪ್ಪು ತಿರುಳು ಯಾಕೆ ಬರುತ್ತೆ? ಕಪ್ಪು ತಿರುಳು ಅಂದ್ರೆ ಇದು ಇನ್ನೊಂದು ಶಾರೀರಿಕ ವೈಕಲ್ಯತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಕೊಳೆಯುತ್ತೆ, ಕಂದು ಮಚ್ಚಿನಲ್ಲಿ ಹೇಳ್ದಂಗೆ ಇದು ಹಾಗೆ ಇರುತ್ತೆ, ಗಟ್ಟಿ ಇರುತ್ತೆ ಅಂತ ಹೇಳಿ. ಆದ್ರೆ ಕಪ್ಪು ತಿರುಳಿನಲ್ಲಿ ಕೊಳೆಯುತ್ತೆ, ಒಳಗಡೆಯಿಂದ ಕೊಳಿತಾ ಬರುತ್ತೆ, ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ತಿರುಳು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಅದು ಕೊಳೆಯಕ್ ಸ್ಟಾರ್ಟ್ ಆಗುತ್ತೆ. ಇದು ಯಾಕೆ ಕೊಳೆಯುತ್ತಪ್ಪ ಅಂತಂದ್ರೆ, ನಾವು ಅತಿ ಹೆಚ್ಚು ಉಷ್ಣಾಂಶದಲ್ಲಿ ಬಹಳ ದಿವಸದವರೆಗೂ ಶೇಖರಣೆ ಮಾಡಿದ್ರೆ, ಅಂದ್ರೆ 35 ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶದಲ್ಲಿ ಶೇಖರಣೆ ಮಾಡಿದ್ರೆ, ಸಾಮಾನ್ಯ ಹೊರಗಡೆ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಬಿಟ್ಟು ಹೊರಗಡೆ ನಾವು ಏನಾದ್ರೂ ಶೇಖರಣೆ ಮಾಡಿದ್ರೆ ಕಪ್ಪು ತಿರುಳು ಬರುವಂತ ಸಂದರ್ಭ ಇರುತ್ತೆ. ಅದಕ್ಕೆ ಏನಾಗುತ್ತೆ, ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗುತ್ತದೆ. ನಾವು ಈಗಾಗಲೇ ಹೇಳಿದ್ವಿ, ಶೇಖರಣೆ ಮಾಡುವಾಗ ಪೈಪ್ ಇಡ್ತೀವಿ, ಕಟಾವ್ ಮಾಡಿದಂತ ಆಲೂಗಡ್ಡೆಗಳು ರೆಸ್ಪಿರೇಷನ್ ಉಸಿರಾಡ್ತಿರ್ತಿರ್ತವೆ, ಅವು ಇಂಗಾಲ ಡೈಆಕ್ಸೈಡ್ ನ ಹೊರ ಚೆಲ್ತಾ ಇರ್ತವೆ. ಆ ಇದು ಹೆಚ್ಚಾಗಿ ಈ ಕಪ್ಪು ತಿರುಳು ಬರತಕ್ಕಂತ ಸಂದರ್ಭ ಇರುತ್ತೆ. ಅದರಿಂದ ಹೆಚ್ಚಿನ ಉಷ್ಣಾಂಶದಲ್ಲಿ ರೈತರು ಶೇಖರಣೆ ಮಾಡಬಾರ್ದು, ಉಷ್ಣಾಂಶ ಕಡಿಮೆ ಇರೋ ರೀತಿ ನೋಡ್ಕೋಬೇಕು. ಇನ್ನೂ ಒಂದು ನ್ಯೂನತೆ ಈ ಟೊಳ್ಳು ತಿರುಳು ಅಂತ ಹೇಳಿ, ಅದನ್ನ ನಾವು ಸಾಮಾನ್ಯವಾಗಿ ಕತ್ತರಿಸಿದಾಗ ನೋಡ್ತಾ ಇರ್ತೀವಿ. ಏನು ಈ ಟೊಳ್ಳು ತಿರುಳು? ಟೊಳ್ಳು ತಿರುಳಿನಲ್ಲಿ ಏನು ಇರಲ್ಲ, ಒಳಗಡೆ ಖಾಲಿ ಇರುತ್ತೆ. ಇದನ್ನು ಸಹ ಹೊರಗಡೆಯಿಂದ ನಿಮ್ಗೆ ಯಾವುದೇ ರೀತಿ ಗೊತ್ತಾಗೋದಿಲ್ಲ. ಒಳಗಡೆನೆ ಅದು ಆಕಾರ ರಹಿತ ಕುಳಿಗಳು ಅಂತ ಹೇಳ್ತೀವಿ. ಅಂದ್ರೆ ದೊಡ್ಡ ದೊಡ್ಡ ರಂಧ್ರಗಳಾಗಿರುತ್ತವೆ, ಆಕಾರ ಇರೋದಿಲ್ಲ, ಅದಕ್ಕೆ ಸಂಧಿಗಳ ತರನು ಇರುತ್ತೆ. ಇದು ಯಾಕಪ್ಪ ಅಂತಂದ್ರೆ, ಈ ದಪ್ಪ ಗೆಡ್ಡೆಗಳನ್ನು ಬಿಡುವಂತ ತಳಿಗಳಲ್ಲಿ ಇದು ಜಾಸ್ತಿ, ಜ್ಯೋತಿನಲ್ಲಿ ಜಾಸ್ತಿ, ಸಿಂಧೂರಿ ಅಂತ ಇನ್ನೊಂದು ತಳಿ ಬರುತ್ತೆ, ಇದರಲ್ಲೂ ಸಹ ಜಾಸ್ತಿ. ಅಂದ್ರೆ ಗೆಡ್ಡೆಗಳು ದಪ್ಪ ಆದಂಗೆ ಆಲೂಗಡ್ಡೆ ಇಳುವರಿ ಜಾಸ್ತಿ. ಆದ್ರೆ ಅದಕ್ಕೆ ತಕ್ಕನಾಗಿ ನಾವು ಪೋಷಕಾಂಶಗಳನ್ನು ಸಹ ನೀಡಬೇಕು. ಹೆಚ್ಚು ಬಯೋಮಾಸ್ ಬರುತ್ತೆ ಅಂದ್ರೆ ಭೂಮಿಯಿಂದ ತಗೊಳತ್ತೆ, ಭೂಮಿಯಲ್ಲಿ ಇರಲಿಲ್ಲ ಅಂದ್ರೆ ಈ ರೀತಿ ಆಗಂತ ಸಂದರ್ಭ ಬರುತ್ತೆ. ಆದ್ರಿಂದ ನಾವು ರಾಸಾಯನಿಕ ಗೊಬ್ಬರ ಆಗ್ಲಿ, ಸಾವಯವ ಗೊಬ್ಬರ ಆಗ್ಲಿ, ಬೆಳೆಗಳನುಸಾರವಾಗಿ ಅದರ ಇಳುವರಿಗೆ ಅನುಸಾರವಾಗಿ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು. ಪೋಷಕಾಂಶಗಳ ನಿರ್ವಹಣೆ ಕಡಿಮೆ ಆಯ್ತು ಅಂದಾಗ ಈ ರೀತಿ ಗಡ್ಡೆಗಳು ದಪ್ಪ ಆಗುತ್ತೆ, ಆದ್ರೆ ಒಳಗಡೆ ಟೊಳ್ಳು ಆಗುವಂತ ಸಂದರ್ಭ ಇರುತ್ತೆ. ಮತ್ತೆ ನೀರಿನ ಕೊರತೆ ಇದ್ದಾಗ್ಲೂ ಸಹ ಇದೇ ತರ ಆಗುತ್ತೆ. ಮತ್ತೆ ಆಮೇಲೆ ಇನ್ನೊಂದು ಸತಿ ಏನಾಗುತ್ತೆ, ಕೆಲವೊಂದು ತಳಿಗಳಿಗೆ ನೀವು ಸಾಲಿನ ಸಾಲಿಗೆ 2 ಅಡಿ ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ ಅಂತ ಹೇಳ್ತೀವಿ, ಇದು ನಿರ್ಧಾರಿತ ಅಂತರ. ಈ 20 ಸೆಂಟಿಮೀಟರ್ಗಿಂತ ಏನಾದ್ರೂ ಕಡಿಮೆ ಕೊಟ್ರೆ ಗೆಡ್ಡೆಗಳು ನಾಟಿ ಮಾಡಬೇಕಾದ್ರೆ ಇನ್ನು ಹತ್ರ ಬಂದ್ರೆ, ಅಂದ್ರೆ ಅದ್ರ ಜಾಸ್ತಿ ಅಂತರ ಸಿಕ್ಲಿಲ್ಲ ಅಂತ ಸಂದರ್ಭದಲ್ಲೂ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಎರಡು ಗಿಡಗಳ ಮಧ್ಯೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಆವಾಗ ಈ ಟೊಳ್ಳು ತಿರುಳು ಬರುವಂತ ಸಂದರ್ಭ ಇರುತ್ತೆ. ಇದಿಷ್ಟು ಆಲೂಗಡ್ಡೆ ಬೆಳೆಯನ್ನು ಬಾಧಿಸ್ತಕ್ಕಂತಹ ಕೆಲವೊಂದು ಶಾರೀರಿಕ ವೈಕಲ್ಯಗಳು, ಅದನ್ನು ನಾವು ಸೂಕ್ತ ರೀತಿಯಲ್ಲಿ ಶೇಖರಣೆ ಮಾಡಿದರೆ ಈ ಥರದ ಯಾವುದೇ ತರಹದ ಶಾರೀರಿಕ ನ್ಯೂನತೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ನ್ಯೂನತೆಗಳು ಕೂಡ ನಮ್ಮ ಆಲೂಗಡ್ಡೆ ಬೆಲೆ ಏನಿರುತ್ತೋ ಅದನ್ನು ಕಡಿಮೆ ಮಾಡುವಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಸೂಕ್ತ ರೀತಿಯಲ್ಲಿ ಶೇಖರಣೆಯನ್ನು ಮಾಡಿಕೊಂಡು ಶಾರೀರಿಕ ವೈಕಲ್ಯಗಳನ್ನು ತಡೆಗಟ್ಟಿ ನಾವು ಉತ್ತಮ ಬೆಲೆಯನ್ನು ಪಡೆದುಕೊಳ್ಳಬಹುದು. ಆಲೂಗಡ್ಡೆ ಬೆಳೆಗಾರರಿಗೆ ಅಂತಿಮವಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಈ ವರ್ಷ ಉತ್ತಮ ಬೆಲೆ ಇದೆ, ಆಲೂಗಡ್ಡೆಗೆ ಉತ್ತಮ ಬೆಲೆ ಬರ್ತಾ ಇದೆ. ಈಗಾಗಲೇ ಕೆಲವೊಂದು ರೈತರು ನಮ್ಮ ಕೇಂದ್ರದ ಸುತ್ತಮುತ್ತಲಿನ ರೈತರು ಕಟಾವು ಮಾಡಿ ಮಾರುಕಟ್ಟೆಗೆ ನೀಡಿದ್ದಾರೆ. ಉತ್ತಮ ಬೆಲೆ ಇದೆ, ಮತ್ತೆ ಅದೇ ರೀತಿ ಇಳುವರಿ ಕೊಂಚ ಕಡಿಮೆ ಇದೆ. ಈ ಉಷ್ಣಾಂಶಗಳ ಇದರಿಂದ ಮಳೆ ಜಾಸ್ತಿ ಇಳುವರಿ ಕಡಿಮೆ ಇದೆ, ಒಳ್ಳೆ ಬೆಲೆ ಇದೆ. ರೈತರು ಇದನ್ನ ಸಂದರ್ಭವನ್ನು ನೋಡಿ ಸರಿಯಾದ ಸಮಯಕ್ಕೆ ಕಟಾವು ಮಾಡಿ ಉತ್ತಮ ಇಳುವರಿ ಪಡೆದು ಹೆಚ್ಚು ಬೆಲೆಯನ್ನು ಪಡಿಬೇಕು ಅಂತೇಳಿ ನಮ್ಮ ಆಶಯ. ಸರ್, ಆಲೂಗಡ್ಡೆ ಬೆಳೆಯ ಕೊಯ್ಲು ಮತ್ತೆ ಕೊಯ್ಲೋತ್ತರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸೋಮನಹಳ್ಳಿ ಕಾವಲು ಸಂಶೋಧನಾ ಕೇಂದ್ರಕ್ಕೂ ಬರಬಹುದು, ಅದೇ ರೀತಿ ನಮ್ಮನ್ನ ಫೋನ್ ನಂಬರ್ಗೂ ಸಹ ಕರೆ ಮಾಡಬಹುದು. ನನ್ನ ಫೋನ್ ಸಂಖ್ಯೆ 9743555667. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9743555667. ಒಳ್ಳೆಯದು ಡಾಕ್ಟರ್ ನಟರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಕೊಯ್ಲು ಮತ್ತೆ ಕೊಯ್ಲೋತ್ತರ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಆಲೂಗೆಡ್ಡೆ ಬೆಳೆಯ ಕೊಯ್ಲು ಹಾಗೂ ಕೊಯ್ಲೋತ್ತರ ನಿರ್ವಹಣೆ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಕೆ ನಟರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಅಳವಡಿಕೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪ ನಿರ್ದೇಶಕರ ಕಚೇರಿಯ ಸಹಾಯಕ ನಿರ್ದೇಶಕರಾದ ಯತೀಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಕಾಂತರಾಜಪುರದ ಕೃಷಿಕ ರಾಜ್ಕಮಲ್ ಮಹೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿ ರಂಗ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಮನೆಯಲ್ಲಿ ಈಗಂತೂ ಇಬ್ಬರು ಮೂವರು ನಾಲ್ಕು ಜನ, ನಾಲ್ಕಕ್ಕಿಂತ ಹೆಚ್ಚಿಗಿರುವ ಸದಸ್ಯರ ಕುಟುಂಬ ಬಹಳ ಕಮ್ಮಿ ಅಲ್ವಾ? ಅಪ್ಪ ಅಮ್ಮ ಒಬ್ಬರ ಇಬ್ಬರು ಮಕ್ಕಳು, ಅದು ಗಂಡೋ ಹೆಣ್ಣೋ ಏನಾದ್ರೂ ಎಷ್ಟೋ ಜನ ಒಂದೇ ಸಾಕು ಎರಡೇ ಸಾಕು ಅಂದ್ಕೊಂಡು ಮಕ್ಕಳನ್ನು ಹೆತ್ತು ಬೆಳೆಸ್ತಿದ್ದಾರೆ. ಮಿತ್ರ ಸಂತಾನ ಒಳ್ಳೆಯದೇ, ಆದರೆ ನಮ್ಮ ದುಡಿಮೆಯಲ್ಲಿ ಮಿತಿ ಇಟ್ಕೋಬಾರ್ದಲ್ವಾ? ಮಕ್ಕಳು ಓದ್ತಾ ಓದ್ತಾ ಕೆಲಸಗಳನ್ನು ಮರೆತು ಬಿಡ್ತಾರೆ ಅಂತ ಅಂದ್ಕೊಂಡು ಮಾತಾಡೋದಿದೆ. ಓದುವಾಗಲೇ ಮಕ್ಕಳನ್ನು ಕೆಲಸಕ್ಕೆ ಹಚ್ಚೋದಿಲ್ಲ, ಕೆಲಸ ಕಲೀಲಿಕ್ಕೆ ಮಕ್ಕಳು ಹೋಗೋದಿಲ್ಲ, ಅಥವಾ ಅಪ್ಪ ಅಮ್ಮಗಳು ಕಲಿಸೋಕ್ಕೂ ಇಷ್ಟಪಡೋದಿಲ್ಲ. ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ ಅಂತ ಅಂದ್ಕೊಂಡೆ ಅವುಗಳನ್ನು ಒಂಥರ ನಯವಾಗಿ ಕಷ್ಟದ ಕೆಲಸಗಳಿಂದ ಕೊಟ್ಟಿಗೆಯಿಂದ ಜಮೀನಿನಿಂದ ದೂರ ಇಟ್ಕೊಂಡೆ ಬೆಳೆಸೋದಿದೆ. ನಿಮ್ಮ ಆಲೋಚನೆಗಳು ನಿಮ್ಮ ನಿರೀಕ್ಷೆಗಳ ತಕ್ಕಂತೆ ಮಕ್ಕಳನ್ನು ಬೆಳೆಸ್ತಾ ಹೋಗ್ತೀರಿ. ಇದು ತಪ್ಪು ಒಪ್ಪು ಅನ್ನೋದಕ್ಕಿಂತ ಮಕ್ಕಳು ಮನೆ ಕೆಲಸ ಕೃಷಿ ಕೆಲಸಗಳನ್ನು ನೋಡಬೇಕು ಕಲಿಬೇಕು, ಇದರಲ್ಲಿ ತಪ್ಪೇನಿಲ್ಲ. ಆದರೆ ಚೆನ್ನಾಗಿ ಜಮೀನು ಇಟ್ಕೊಂಡಿರೋರು ಮಕ್ಕಳನ್ನು ಕೃಷಿಯಿಂದ ದೂರ ಮಾಡೋದು ಸೂಕ್ತನೇ ಅಲ್ಲ ಅಂತ ಅಂದ್ಕೊಂಡು ಮಾತಾಡೋದಿದೆ. ಓದಲಿ ಮಕ್ಕಳು, ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಳಿ, ಕೆಲಸನೂ ಮಾಡಲಿ, ಮತ್ತೆ ಕೃಷಿಗೆ ಬಂದರೆ ಅದು ಒಳ್ಳೆಯದಲ್ವಾ? ಕೆಲವೊಂದು ಕುಟುಂಬಗಳಲ್ಲಿ ಹೀಗೆ ಮಾಡ್ತಾರೆ, ಮಕ್ಕಳನ್ನು ಒಂದು ರೀತಿಯಲ್ಲಿ ತರಬೇತಿಗೊಳಿಸ್ತಾ ಓದಿಸ್ತಾ ಉದ್ಯೋಗನೂ ಅವ್ರಿಗೆ ಸಿಕ್ಕಮೇಲೆ ಅಲ್ಲಿಗೂ ಕಳಿಸಿ ನಾಲ್ಕಾರು ಹತ್ತಾರು ವರ್ಷಗಳ ನಂತರ ಮತ್ತೆ ಕೃಷಿಗೆ ಕರ್ಕೊಂಡು ಬರ್ತಾರೆ ಪೋಷಕರು. ಪೋಷಕರಿಗೆ ವಯಸ್ಸಾದಮೇಲೆ ಜಮೀನು ತೋಟವನ್ನು ನೋಡ್ಕೊಳ್ಳಿಕ್ಕೆ ಜೀವನವನ್ನು ಚಂದವಾಗಿ ಆರೋಗ್ಯಕರವಾಗಿ ಸಾಗಿಸ್ಲಿಕ್ಕೆ ಕೃಷಿ ಒಳ್ಳೆಯ ಕಸಬೆ. ಕೃಷಿ ಕೆಟ್ಟದ್ದಂತ ಯಾರೂ ಹೇಳಬಾರದು, ಅದು ಹೇಳುವ ಅಗತ್ಯನೇ ಇಲ್ಲ. ಯಾಕಂದರೆ ಕೃಷಿಯಲ್ಲಿ ನೋವುಗಳಿಗಿಂತ ನಲಿವು ಇದೆ. ನೋವು ಪಟ್ಟರೆ ನಲಿವು ಅಲ್ವಾ, ಕಷ್ಟಪಟ್ಟರೆ ಸುಖ. ನೋಡಿ, ನಾವು ನಿತ್ಯನೂ ನಮಗೆ ಏನೆಲ್ಲ ಬೇಕಾದನ್ನು ನಮ್ಮ ಜಮೀನುಗಳಲ್ಲಿ ಬೆಳ್ಕೊಳ್ಬೋದು. ರಾಗಿ, ಭತ್ತ, ತರಕಾರಿಗಳು, ಹಣ್ಣುಗಳು, ಹೈನು ಪದಾರ್ಥಗಳು ಇವೆಲ್ಲವೂ ಕೃಷಿಯಲ್ಲಿ ಧಾರಾಳವಾಗಿ ಸಿಗ್ತವೆ. ಬೇರೆ ಉದ್ಯೋಗಗಳಲ್ಲಿ ಇವೆಲ್ಲ ಸಿಗೋದಿಲ್ಲ. ಬೇರೆ ಉದ್ಯೋಗಗಳು ಕೃಷಿಗಿಂತ ಒಂದು ರೀತಿಯಲ್ಲಿ ಭಿನ್ನವಾಗಿದ್ರೂ ಕೃಷಿಯಲ್ಲಿ ಹಿಡಿತ ಇಟ್ಕೊಂಡು ಜೀವನ ಮಾಡ್ತಾ ಹೋದರೆ ದುಡ್ಡನ್ನು ಮಾಡ್ಕೊಳ್ಬೋದು, ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಳ್ಬೋದು. ಕೃಷಿಯಿಂದ ಹಾಳಾದವರು ಇದ್ದಾರೆ ಅಂತ ಅಂದ್ಕೊಂಡು ಹೇಳುವಾಗ ಕೃಷಿಯಿಂದ ಮೇಲಿದ್ದವರು ಇದ್ದಾರೆ, ಬದುಕನ್ನು ಬಹಳ ಚೆನ್ನಾಗಿ ಕಟ್ಕೊಂಡಿರೋರು ಇದ್ದಾರೆ. ನಾವು ತೊಡಗಿಸ್ಕೊಳ್ಳೋದ್ರ ಮೇಲೆ ನಮ್ಮ ಜೀವನ ಅವಲಂಬನೆ ಆಗಿರುತ್ತೆ. ನೋಡಿ, ನಿಮ್ಮ ಮನೆಯಲ್ಲಿ ನಾಲ್ಕಾರು ಜನ ಇರುವಾಗ ಎಲ್ಲರೂ ಚೆನ್ನಾಗಿ ತೊಡಗಿಸ್ಕೊಂಡ್ರೆ ಕೆಲಸ ಮಾಡ್ತಾ ಹೋದರೆ ಎಷ್ಟು ಹಣ ಉಳಿತದೆ, ಎಷ್ಟು ಕೆಲಸಗಳಾಗ್ತವೆ, ಕೃಷಿ ಹೊರೆ ಅಂತ ಅನಿಸೋದಿಲ್ಲ, ಹಣನೂ ಉಳಿತಾಯ ಆಗ್ತದೆ, ಇನ್ನು ಬೆಳೀತಾ ಬೆಳೀತಾ ಹೋಗ್ತೀರಿ. ಹಿಂದೆಲ್ಲ ಅದಕ್ಕೆ ಎಷ್ಟೋ ಮಕ್ಕಳನ್ನು ಶಾಲೆಗೆ ಕಳಿಸ್ತಿರ್ಲಿಲ್ಲ, ಓದಿಸ್ತಾ ಇರಲಿಲ್ಲ. ಹಾಗೆ ಕೃಷಿಯಲ್ಲಿ ಅವ್ರನ್ನ ತೊಡಗಿಸ್ತಾ ಮತ್ತಷ್ಟು ಬೆಳೀತಾ ಇದ್ರು. ರೈತ ಬಾಂಧವರೇ, ನಿಮ್ಮ ಕಸಬನ್ನು ಕಡೆಗಣಿಸ್ಬೇಡಿ, ನಿಮ್ಮ ಮಕ್ಕಳನ್ನು ಕೃಷಿಯಿಂದ ದೂರ ಇಡಬೇಡಿ, ಬೆಳೆದ ಮೇಲೇನೂ ಕೃಷಿಗೆ ಬರಲಿಕ್ಕೆ ಹೇಳಿ, ಇದೇ ಸನ್ಮಾರ್ಗದ ಜೀವನ. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ.